ಸಿದ್ದರಾಮಯ್ಯ ಸಮರ್ಥನೆ. ರಾಜ್ಯದಲ್ಲಿ ನಕಲಿ ಔಷಧಿ ನಿಯಂತ್ರಣಕ್ಕೆ ಅಗತ್ಯ ಕ್ರಮ, ಮೇಲ್ಮನೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಭರವಸೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಅಳವಡಿಸಿರುವವರ ವಿರುದ್ದ ಎಫ್ಐಆರ್ ದಾಖಲಿಸುವಂತೆ ಮುಖ್ಯ ಆಯುಕ್ತರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎದುರೆ ಅಪಘಾತವೊಂದು ಸಂಭವಿಸಿತು ಎಂದಾದರೆ ಸಹಾಯ ಹಸ್ತ ನೀಡಲು ಹಿಂದೆ ಸರಿಯದಿರಿ, ದೂರ ಉಳಿಯದಿರಿ. ಒಂದು ಜೀವಕ್ಕೆ ನೆರವು ನೀಡುವ ಅಥವಾ ಜೀವ ಉಳಿಸುವ ಅಪೂರ್ವ ಅವಕಾಶ ನಮ್ಮ ನಿಮ್ಮದಾಗಲಿ. ಸಮಯ 6:51. ಆಕಾಶವಾಣಿ ಭದ್ರಾವತಿ. ಅವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ. ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ಸಮಾಜ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನದ ಅಭಿಯಾನ ನಡೆಸಲಾಗಿದೆ. ಮೆಟ್ರಿಕ್ ಪೂರ್ವ ಅಂದರೆ 2ನೇ ತರಗತಿಯಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಈ ಹಿಂದೆ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನ ಪಡೆದಿದ್ದರೆ ಹೊಸ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಆಟೋ ಅಪ್ಡೇಟ್ ರಿನಿವಲ್ ಆಗಿರುತ್ತದೆ. ಹಿಂದಿನ ವರ್ಷದಲ್ಲಿ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನ ಪಡೆಯದಿದ್ದಲ್ಲಿ ಹೊಸ ಅರ್ಜಿ ಸಲ್ಲಿಸುವುದು ಕಡ್ಡಾಯ. ಹೊಸದಾಗಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ವೇತನದಲ್ಲಿ ಆಧಾರ್ ವಿವರವನ್ನು ಸಲ್ಲಿಸಿ ಖಾತೆ ತೆರೆದು ಇಕೆವೈಸಿ ಮಾಡಿಸಿ ವಿದ್ಯಾರ್ಥಿ ವೇತನ ವೆಬ್ಸೈಟ್ನಲ್ಲಿ ತನ್ನ ಜನ್ಮ ದಿನಾಂಕ, ಜಾತಿ, ಆದಾಯ ಪ್ರಮಾಣ ಪತ್ರ, ವಿಳಾಸ, ಶಾಲೆ ವಿವರ ಸಲ್ಲಿಸತಕ್ಕದ್ದು. ಇದು ಜಂಟಿ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ದಾವಣಗೆರೆ ಜಿಲ್ಲೆಯ ಪ್ರಕಟಣೆ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2223 ಕರೆ ಮಾಡಿ. ರೈತ ಬಾಂಧವರ ಇದೀಗ ಕೇಳಿ ಮ್ಯಾಮ್ಕೋಸ್ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ. ಅಡಿಕೆ ಬೆಳೆಗಾರರಿಗೆ ಇರುವಂತಹ ಸಹಾಯ ಸೌಲಭ್ಯ, ವಿಮಾ ಸೌಲಭ್ಯ, ಷೇರುದಾರರಿಗೆ ಇರುವ ಸೌಲಭ್ಯ ಹಾಗೂ ಇನ್ನಿತರೆ ಸೌಲಭ್ಯಗಳ ಕುರಿತು ಉಪಾಧ್ಯಕ್ಷರಾದ ಮಹೇಶ್ ಹೆಚ್ಎಸ್ ಹುಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ಬಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಎಸ್ಆರ್ ಭಟ್. ಆಕಾಶವಾಣಿ ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳುವರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದಂತಹ ಮಹೇಶ್ ಎಚ್ಎಸ್ ಹುಲುಕುಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಕಾಂತ್ ಬರುವೆ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಅಡಿಕೆ ಬೆಳೆಗಾರರಿಗೆ ಇರತಕ್ಕಂತಹ ಸಹಾಯ ಸೌಲಭ್ಯ, ವಿಮಾ ಸೌಲಭ್ಯ, ಷೇರುದಾರರಿಗೆ ಇರತಕ್ಕಂತಹ ಸೌಲಭ್ಯ ಮತ್ತು ತಮಗೆ ಅಂದರೆ ಮ್ಯಾಮ್ಕೋಸ್ಗೆ ಬಂದಿರತಕ್ಕಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಹಾಗೆಯೇ ಕೊನೆಯಲ್ಲಿ ನಾವು ತಾವು ನಡೆಸಿದಂತಹ ಅಡಿಕೆ ಬೆಳೆಗಾರರ ಸಮಾವೇಶದ ಬಗ್ಗೆನೂ ಕೂಡ ಹಿಂದಿನ ವಾರ ಮಾತುಕತೆಯನ್ನು ಆಡ್ತಾ ಇದ್ವಿ. ಮಹೇಶ್ ಹುಲ್ಕುಳಿ ಅವರೇ, ಇತ್ತೀಚಿನ ದಿನದಲ್ಲಿ ಅಡಿಕೆಯನ್ನ ನಾವು ಆಹಾರ ಬೆಳೆ ಅಂತ ಕನ್ಸಿಡರ್ ಮಾಡ್ದೇನೆ, ವ್ಯಾಪಾರಿ ಬೆಳೆ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಟ್ಯಾಕ್ಸ್ ನಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಲ್ಲಲ್ಲಿ ಕೇಳೋದನ್ನ ಕೇಳ್ತಿರ್ತೀವಿ. ಹೌದು, ಸತ್ಯ ಇದೆ. ನಮಗೆ ಒಂದು GST ಅನ್ನ ಕಡಿಮೆ ಮಾಡಬೇಕು ಅಂತಲೂ ಕೂಡ ನಮ್ಮ ಹಕ್ಕೊತ್ತಾಯ ಇದೆ. ಇದರಲ್ಲಿ ನಾವು ಔಷಧಿಯ ಹಣ್ಣು ಹೊಡೆಯುವಂತ ಪೆಸ್ಟಿಸೈಡ್ ಕಾಪರ್ ಸಲ್ಫೇಟ್ ಮೇಲೂ ಕೂಡ ಜಾಸ್ತಿ ಟ್ಯಾಕ್ಸ್ ಇದೆ, ಅದನ್ನು ಕೂಡ ನೀವು ಕಡಿಮೆ ಮಾಡಬೇಕು ಅನ್ನೋದನ್ನು ಕೂಡ ಸೆಂಟ್ರಲ್ ಗವರ್ಮೆಂಟ್ ಗೆ ಅಪೀಲ್ ಮಾಡಿದೆ. ಇವೆಲ್ಲವನ್ನೂ ಇಟ್ಟುಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಆ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನು ಶ್ರೀಕಾಂತ್ ಪರಿ ಅವರೇ, ಸಾಮಾನ್ಯವಾಗಿ ಅಡಿಕೆ ಅಂತಂದು ಕೂಡ್ಲೇನೆ ಇಲ್ಲಿ ಕೇವಲ ಒಂದು ಪ್ರಕಾರ ಇಲ್ಲ, ವಿವಿಧ ಪ್ರಕಾರದ ಅಡಿಕೆಯನ್ನು ನೋಡ್ತೀವಿ. ಗೋಟ್ ಅಡಿಕೆ ಇರ್ಬೋದು, ರಾಶಿ ಅಡಿಕೆ ಇರ್ಬೋದು, ಬೆಟ್ಟ ಅಡಿಕೆ ಇರ್ಬೋದು, ಹೀಗೆ ವಿವಿಧ ಪ್ರಕಾರಗಳನ್ನು ನೋಡ್ತೀವಿ ನಾವು. ಈಗ ಇಂತಿಂತ ಸಮಯದಲ್ಲಿ ಈ ತರಹದ ಕಟಾವು ಮಾಡಿದ್ರೆ ಈ ತರಹದ ಅಡಿಕೆಯನ್ನು ಮಾಡಬಹುದು ಅನ್ನೋದಕ್ಕೆ ಏನಾದರೂ ತರಬೇತಿಯನ್ನು ಕೊಡ್ತೀರಾ ತಾವು? ಆಗ್ಲೇ ಹೇಳ್ದಾಗೆ ನಮ್ಮಲ್ಲಿ ಹಸ, ಬೆಟ್ಟೆ, ರಾಶಿ ಹಿಡಿ, ಗೊರಬಲು, ಈ ತರ ಏನು ವೆರೈಟಿಯ ಅಡಿಕೆಗಳು ಇದಾವೆ. ಉದಾಹರಣೆಗೆ ತೀರ್ಥಹಳ್ಳಿಯ ದೇಶಾವರಿ ಅಡಿಕೆ ಅಂತ ಏನ್ ಕರಿತೀವಿ, ಹಸ ಅಂತ ಕರೀತಾರೆ. ಆ ತರದ ಅಡಿಕೆಯನ್ನ ಬರಬೇಕು ಅಂತಂದ್ರೆ ಅದು ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ಅಡಿಕೆ ಚಿಗುರಾಗಿರುವ ಹಂತದಲ್ಲಿ ತೆಗೆದಾಗ ಅಂತ ಒಂದು ಗುಣಮಟ್ಟದ ಅಡಿಕೆಯನ್ನ ನೋಡ್ಲಿಕ್ಕೆ ಸಾಧ್ಯ. ನೀವು ಸ್ವಲ್ಪ ಬೆಳೆದಾದ ಮೇಲೆ ರಾಶಿ ಹಿಡಿ ಅಂತ ಏನ್ ಕರಿತೀವಿ, ಅದು ಆಲ್ಮೋಸ್ಟ್ ನೀವು ಹೆಚ್ಚು ಬೆಳೆದಿರ್ತಕ್ಕಂಥ ಅಡಿಕೆಯನ್ನ ರಾಶಿ ಹಿಡಿಯಲ್ಲಿ ನಾವು ಕಾಣ್ತೀವಿ. ಬೆಟ್ಟೆ ಹಸದ ನಂತರದ ಗುಣಮಟ್ಟದ ಅಡಿಕೆ, ಅದು ಕೂಡ ಅದರಲ್ಲಿ ಕರಿಗಾಯಿ ಅಂತ ಏನ್ ಹೇಳ್ತೀವಿ ಅಂತದೆಲ್ಲ ಕೂಡ ಬರ್ತದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ನೀವು ಅಡಿಕೆಯ ಕೊಯ್ಲನ್ನ ಮಾಡಿದ್ರೆ ಯಾವ ತರಹದ ಅಡಿಕೆ ಬರ್ತದೆ, ಉದಾಹರಣೆಗೆ ಈಗಿನ ಇತ್ತೀಚಿನ ದಿನಗಳಲ್ಲಿ ನಾವು ಹಣ್ಣಡಿಕೆಯನ್ನ ಸಿಪ್ಪೆಯನ್ನ ತೆಗೆದು ಅದರದ್ದೇ ಆದಂತಹ ಮಿಷನ್ಸ್ ಗಳು ಬಂದಿದೆ, ಅದನ್ನ ರಾಶಿ ಹಿಡಿಗೆ ಮಿಕ್ಸ್ ಮಾಡತಕ್ಕಂತಹ ಪ್ರವೃತ್ತಿಗಳನ್ನ ಕಾಣ್ತಾ ಇದೀವಿ. ಇದರಿಂದ ಅಡಿಕೆಯ ಗುಣಮಟ್ಟ ಹೇಗೆ ಡಿಗ್ರೇಡ್ ಆಗ್ತದೆ ಹೇಳೋದನ್ನು ಕೂಡ ನಾವು ತಿಳಿಸಿ ಮ್ಯಾಮ್ಕೋಸ್ ವತಿಯಿಂದ ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕು, ಜೊತೆಯಲ್ಲಿ ರೈತ ತಾನು ಬೆಳೆದ ಅಡಿಕೆಗೆ ಉತ್ತಮವಾದ ಬೆಲೆಯನ್ನ ಪಡ್ಕೋಬೇಕು ಅಂತಂದ್ರೆ ಉತ್ತಮ ಗುಣಮಟ್ಟದ ಅಡಿಕೆಯೊಡನೆ ಗುಣಮಟ್ಟದ ಅಲ್ಲದೆ ಇರತಕ್ಕಂತ ಅಡಿಕೆಯನ್ನ ಮಿಕ್ಸ್ ಮಾಡಿ ತರಬೇಡಿ. ನೀವು ಬೇರೆ ಬೇರೆ ಆಗಿ ತರಬೇಕು. ನಿಮ್ಮ ಗುಣಮಟ್ಟದ ಅಡಿಕೆಯನ್ನು ತಂದಾಗ ಒಳ್ಳೆ ರೇಟ್ ಬರ್ತದೆ, ಅದಕ್ಕೆ ಬೇರೆದೇ ವೆರೈಟಿಯ ಅಡಿಕೆಗೆ ಆ ಒಂದು ವೆರೈಟಿಯ ಬೆಲೆ ಬರ್ತದೆ ಹೇಳೋದನ್ನ ನಾವು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದೀವಿ. ಇಲ್ಲಾಂತಂದ್ರೆ ನಮ್ಮ ರೈತರು ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿ ಮಿಕ್ಸ್ ಮಾಡಿ ತಂದು ತಮಗೆ ಸಲ್ಲಬೇಕಾದಂತಹ ಆದಾಯವನ್ನ ಕಡಿಮೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತಲ್ವಾ? ಖಂಡಿತ. ಅದೇ ನಾನು ಆಗ್ಲೇ ಹೇಳಿದಾಗೆ ರಾಶಿ ಇಡೀ ಅಡಿಕೆಗೆ ಹಣ್ಣಡಿಕೆಯನ್ನ ಸಿಪ್ಪೆ ತೆಗೆದಿರ್ತಕ್ಕಂಥದ್ದನ್ನ ಮಿಷನ್ ಒಳಗಡೆ ಹಾಕಿ ಪ್ರೋಸೆಸ್ ಮಾಡಿ ಅದಕ್ಕೆ ಬಣ್ಣವನ್ನ ಹಾಕಿ ಒಳ್ಳೆಯ ಅಡಿಕೆಯ ಜೊತೆ ರಾಶಿ ಇಡಿ ಜೊತೆ ಮಿಕ್ಸ್ ಮಾಡಿದ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಯಾರು ಟೆಂಡರ್ ನಲ್ಲಿ ಭಾಗವಹಿಸಿರ್ತಾರೆ ಅವರು ಸ್ಯಾಂಪಲ್ ಅನ್ನು ನೋಡುವ ಸಂದರ್ಭದಲ್ಲಿ ಈ ತರದ ಮೂರೋ ನಾಲ್ಕೋ ಐದು ಅಡಿಕೆ ಸಿಕ್ಕರೆ ಇಡೀ ಚೀಲವೆ ಆ ಅಡಿಕೆ ಅಂತ ಹೇಳಿ ಭಾವಿಸಿ ಅದಕ್ಕೆ ಅದ್ರ ರೇಟ್ ಅನ್ನ ಕಮ್ಮಿ ಮಾಡ್ಬಿಡ್ತಾರೆ. ರಾಶಿ ಇಡಿಗೆ ಏನ್ ರೇಟ್ ಕೊಡಬೇಕಿತ್ತು ಆ ರೇಟ್ ಅನ್ನ ಕೊಡೋದಿಲ್ಲ. ಆವಾಗ ರೈತ ತನ್ನ ಉತ್ಪನ್ನಕ್ಕೆ ಕಡಿಮೆ ಬೆಲೆಯನ್ನ ಪಡ್ಕೋಬೇಕಾಗುತ್ತೆ. ಇದನ್ನ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರು ಕೂಡ ಅರಿತಿಟ್ಕೋಬೇಕು. ಯಾವ್ದ ಒಂದೆರಡು ಮಿಕ್ಸ್ ಮಾಡುವುದರ ಮುಖಾಂತರ ತಮಗೆ ಸಲ್ಲಬೇಕಾದಂತ ಆದಾಯವನ್ನು ಪಡೆದುಕೊಳ್ಳ ಇರುವಂತ ಸಾಧ್ಯತೆ ಇರುತ್ತೆ. ಹಾಗೆ ಮಹೇಶ್ವರಿ, 85 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಒಂದು ಮಾಮ್ಕೋಸ್ ಇಡೀ ಭಾರತದಲ್ಲಿನೇ ಅತ್ಯಧಿಕ ದೊಡ್ಡ ಮಟ್ಟದ ಮಾರ್ಕೆಟ್ ಅನ್ನು ಕೂಡ ಹೊಂದಿರುವಂತಹ ಅಡಿಕೆ ಬೆಳೆಗಾರರ ಸಂಘ ಮತ್ತು ಅಡಿಕೆ ಮಾರ್ಕೆಟ್ ಕೂಡ ಶಿವಮೊಗ್ಗ, ದೇಶದಲ್ಲಿಯೇ ಅತಿ ದೊಡ್ಡ ಮಾರ್ಕೆಟ್ ಶಿವಮೊಗ್ಗ ಅಂತ ಅನ್ಕೊಂಡಿದ್ದೀನಿ. ತಮ್ಮ ಮಾಮ್ಕೋಸಿನ ಕಾರ್ಯವ್ಯಾಪ್ತಿ ಕೇವಲ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿಲ್ಲ, ಯಾವ್ಯಾವ ಜಿಲ್ಲೆಯನ್ನು ಒಳಗೊಂಡಿದೆ? ಮ್ಯಾಮ್ಕೋಸು ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮತ್ತು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಕಾರ್ಯವ್ಯಾಪ್ತಿ ಇದೆ. ಒಟ್ಟು ವ್ಯವಹಾರದಲ್ಲಿ ನಮಗೆ ಕೆಂಪಡಿಕೆಯನ್ನ ಇಡೀ ನಮ್ಮ ಈ ಭಾಗದ ರೈತರು ಹೆಚ್ಚಾಗಿ ಬೆಳೀತಾ ಇರುವಂತದ್ದು ನಮ್ಮಲ್ಲಿ ಕೆಂಪಡಿಕೆ. ಇದರ ಮಾರ್ಕೆಟ್ನ ಇನ್ನೂ ವಿಸ್ತರಣೆಯನ್ನು ಮಾಡುವಂತದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೇರ ಖರೀದಿ ಕೇಂದ್ರ ಮತ್ತು ಆಯಾ ಭಾಗದಲ್ಲಿ ಬ್ರಾಂಚ್ಗಳನ್ನು ಕೂಡ ಶಾಖೆಗಳನ್ನು ಕೂಡ ಮಾಡಿ ವಿಸ್ತರಣೆಯನ್ನು ಮಾಡುವಂತಹ ಯೋಜನೆಗಳನ್ನು ಕೂಡ ನಾವು ಹಾಕೊಂಡಿದ್ದೇವೆ. ಅಡಿಕೆಯಲ್ಲಿ ಕೆಂಪಡಿಕೆಯಲ್ಲಿ ಕ್ವಾಲಿಟಿಯ ಅಡಿಕೆಯನ್ನ ರೈತರು ಮಾಡಿದಾಗ ಯಾವತ್ತಿಗೂ ಕೂಡ ಅಡಿಕೆಯ ಬೆಲೆ ಕಡಿಮೆ ಆಗೋದಿಲ್ಲ. ಆಯಾ ಕಾಲಮಾನಕ್ಕೆ ಸರಿಯಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ರೇಟಿನ ನಿರ್ಧಾರ ಆಗ್ತದೆ. ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಮಗೂ ಕೂಡ ಅವಕಾಶ ಆಗ್ತದೆ. ಒಂದಾಗುತ್ತೆ ಶ್ರೀಕಾಂತ್ ಬರೆಯವರೇ, ಈಗ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ, ಇದು ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು ಒಂದು ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ ಅಂತ ಇಟ್ಕೊಂಡ್ರು ಕೂಡ ಅಡಿಕೆ ಬೆಳೆಗಾರರು ನೀವು ಸ್ವಲ್ಪ ಕೆಳಗೆ ಹೋದ್ರೆ ಕೋಸ್ಟಲ್ ಬೆಲ್ಟ್ನಲ್ಲಿ ಮಂಗಳೂರಿನವರು ಬರ್ತಾರೆ, ಅದೇ ರೀತಿಯಲ್ಲಿ ಈ ಕಡೆಗೆ ಹೋದ್ರೆ ಶಿರ್ಸಿ ಸಿದ್ದಾಪುರ ಉತ್ತರ ಕನ್ನಡದವರು ಬರ್ತಾರೆ, ಅವರು ನಿಮ್ಮ ಮಾರ್ಕೆಟ್ಗೆ ತಂದು ಅಡಿಕೆ ಹಾಕಬಹುದಾ? ಖಂಡಿತವಾಗಿಯೂ. ಏನಂತಂದ್ರೆ ನಾವು ಸಹಕಾರ ಸಂಘವಾಗಿ ಸದಸ್ಯರೊಡನೆ ವ್ಯವಹಾರವನ್ನ ಮಾಡಬೇಕು. ಹಲವು ಸಂದರ್ಭದಲ್ಲಿ ತಾವು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇರಬಹುದು ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಜನರು ಯಾರಾದರೂ ಕೂಡ ತನ್ನ ಅಡಿಕೆಯನ್ನ ಹಾಕ್ಲಿಕ್ಕೆ ಅವಕಾಶ ಆಗ್ತದ ಅಂತಂದ್ರೆ ಖಂಡಿತವಾಗಿಯೂ ಆಗ್ತದೆ. ಅದು ಸದಸ್ಯತ್ವವನ್ನು ಕೊಡೋದಿಲ್ವಾ? ನಾಮ ಮಾತ್ರ ಸದಸ್ಯತ್ವವನ್ನ ಕೊಡ್ತೀವಿ. ನಾಮ ಮಾತ್ರ ಸದಸ್ಯತ್ವವನ್ನ ತೆಗೆದುಕೊಂಡು ಅವರು ನಮ್ಮಲ್ಲಿ ಅಡಿಕೆಯನ್ನ ಹಾಕಿ ವ್ಯವಹಾರವನ್ನ ಮಾಡಬಹುದು. ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಮ್ಯಾಮ್ಕೋಸ್ ತನ್ನ ಕಾರ್ಯವ್ಯಾಪ್ತಿಯನ್ನ ಪ್ರಸ್ತುತ ಎರಡು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮತಿ, ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕನ್ನ ಒಳಗೊಂಡಿದ್ರು ಸಹ ಭವಿಷ್ಯದಲ್ಲಿ ತನ್ನ ವ್ಯವಹಾರ ವಿಸ್ತರಣೆಯ ದೃಷ್ಟಿಯಿಂದ ಮತ್ತು ಕಾರ್ಯಾನುಕೂಲತೆಯ ದೃಷ್ಟಿಯಿಂದ ಈ ಏರಿಯಾ ಆಫ್ ಆಪರೇಷನ್ ಅನ್ನು ಅಥವಾ ಕಾರ್ಯವ್ಯಾಪ್ತಿಯನ್ನ ವಿಸ್ತರಣೆಯನ್ನ ಮಾಡಬೇಕು ಹೇಳ್ತಕ್ಕಂಥ ಯೋಚನೆಯನ್ನು ಕೂಡ ಇಟ್ಕೊಂಡಿದೆ. ಅಂದ್ರೆ ಶಿವಮೊಗ್ಗ ಅಷ್ಟೇ ಮಾರ್ಕೆಟ್ ಇರುತ್ತಾ ಇಲ್ಲ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಏನಾದ್ರೂ ಒಂದು ಮಾರ್ಕೆಟ್ ಇಟ್ಟಿದ್ದೀರಾ? ದಾವಣಗೆರೆಯಲ್ಲಿ ಆ ತರದ ಮಾರ್ಕೆಟ್ ಇಟ್ಟಿದ್ದೀರಾ? ನಮ್ಮಲ್ಲಿ ಎಲ್ಲಾ ಭಾಗದಲ್ಲೂ ಎಲ್ಲಾ ತಾಲೂಕುಗಳಲ್ಲೂ, ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ನಮ್ಮ ಬ್ರಾಂಚ್ಗಳಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ತರೀಕೆರೆ, ಕೊಪ್ಪ, ಶೃಂಗೇರಿಯ ಭಾಗದಲ್ಲಿ ಬ್ರಾಂಚ್ಗಳಿದೆ ಮತ್ತೆ ಕೆಲವು ಭಾಗದ ನೇರ ಖರೀದಿ ಕೇಂದ್ರವನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಅಡಿಕೆ ರೈತರು ತಮ್ಮ ತಾಲೂಕು ವ್ಯಾಪ್ತಿಯಲ್ಲೇ ವ್ಯಾಪಾರವನ್ನು ಹೆಚ್ಚಾಗಿ ಮಾಡ್ತಾರೆ. ಟ್ರಾನ್ಸ್ಪೋರ್ಟಿಂಗ್ ಉಳಿತದೆ, ಆಮೇಲೆ ಅವರಿಗೆ ಎಲ್ಲ ಸೌಲಭ್ಯಗಳು ಕೂಡ ಅಲ್ಲಲ್ಲೇ ತಾಲೂಕುಗಳಲ್ಲೇ ಸಿಗುತ್ತೆ. ನಾನು ಮೊದಲೇ ಹೇಳಿದಂತೆ ನಮ್ಮ ಮ್ಯಾಮ್ಕೋಸ್ ಆ್ಯಪ್ನಲ್ಲಿ ನಮ್ಮ ಷೇರುದಾರರು ಬೆಂಗಳೂರಿನಲ್ಲಿ ಬಿಟ್ಟು ಡೆಲ್ಲಿಯಲ್ಲಿ ಇದ್ರು ಕೂಡ ಅವರ ವ್ಯಾಪಾರ ವಹಿವಾಟುಗಳನ್ನ ಮಾಡುವಂತ ಆನ್ಲೈನ್ ಟ್ರೇಡಿಂಗ್ ವ್ಯವಸ್ಥೆ ಟ್ರೇಡಿಂಗ್ ವ್ಯವಸ್ಥೆಯನ್ನು ಕೂಡ ನಾವು. ಅಂದ್ರೆ ಈಗ ನಮ್ಮ ಶಿಕಾರಿಪುರದಲ್ಲಿ ಒಂದು ಅಡಿಕೆಯನ್ನ ತಂದು ಮಾರ್ಕೆಟ್ಗೆ ಹಾಕದ ಅಂತಂದ್ರೆ ಅಲ್ಲಿಯ ಶಿಕಾರಿಪುರದ ವ್ಯಾಪಾರಿ ಮಾತ್ರ ಅದನ್ನ ತಗೋಬೇಕು ಅಂತಿಲ್ಲ. ಹೌದು, ಗುಣಮಟ್ಟವನ್ನು ನೋಡಿ ಉತ್ತರದಲ್ಲಿರೋನು ಕೂಡ ಡೈರೆಕ್ಟ್ ಆಗಿ ಟ್ರೇಡ್ ಮಾಡಬಹುದಾಗಿದ್ರೆ ಟ್ರೇಡಿಂಗಿಗೆ ಆ ಸೌಲಭ್ಯವನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ತಾವು ಹೇಳದಾಗೆ. ಆದರೆ ಅವನಿಗೆ ಸಿಗಬೇಕಾದ ಸವಲತ್ತುಗಳು ಮತ್ತೆ ಅವನ ಹಣಕಾಸುಗಳಿಗೆ ಎಲ್ಲವನ್ನೂ ಕೂಡ ಅವನ ಆಪ್ ಮುಖಾಂತರ ಅವನನ್ನ ಆ ಬಳಕೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಇಟ್ಟಿದೆ. ಅದಕ್ಕಾಗಿನೇ ವಿಶೇಷವಾದಂತಹ ಒಂದು ಆಪ್ ಅನ್ನ ಮ್ಯಾಮ್ಕೋಸ್ ಆಪ್ನಲ್ಲಿ ಈಗ ಉದಾಹರಣೆಗೆ ತಾನು ವ್ಯವಹಾರ ಮಾಡಿದೀನಿ, ಇಷ್ಟು ಮೂಟೆಯನ್ನು ಅಡಿಕೆಯನ್ನು ಹಾಕಿದೀನಿ, ಇಷ್ಟು ಮೂಟೆ ಅಡಿಕೆಗೆ ಇಷ್ಟು ರೇಟ್ ಬಂದಿದೆ ಹೇಳ್ತಕ್ಕಂಥ ತನ್ನ ಪಾಸ್ಬುಕ್ ಅನ್ನು ತಾನು ಡೌನ್ಲೋಡ್ ಮಾಡಿ ಸ್ಟೇಟ್ಮೆಂಟ್ ಅನ್ನು ಡೌನ್ಲೋಡ್ ಮಾಡಿ ನೋಡ್ಕೋಬಹುದು. ಅಥವಾ ತನಗೆ ತನ್ನ ಮೂಟೆಯನ್ನ ಇವತ್ತು ವ್ಯಾಪಾರದ ದಿನ ವ್ಯಾಪಾರಕ್ಕೆ ಹಾಕಬೇಕು ಅಂತಂದ್ರೆ ಆ ಆ್ಯಪ್ನಲ್ಲೇ ಒಂದು ರಿಕ್ವೆಸ್ಟ್ ಅನ್ನ ರೈಸ್ ಮಾಡಬಹುದು. ವ್ಯಾಪಾರ ಆದ ನಂತರ ತನ್ನ ಬ್ಯಾಂಕ್ ಖಾತೆಗೆ ಹಣ ಬೇಕು ಅಂತಂದ್ರೆ ಇಷ್ಟು ಮೊತ್ತದ ಬೇಕು ಅಂತ ಹೇಳಿ ಅದೇ ಆಪ್ ನಲ್ಲೇ ಒಂದು ರಿಕ್ವೆಸ್ಟ್ ಕಳಿಸಿದ್ರೆ ಅವನ ಬ್ಯಾಂಕ್ ಖಾತೆಗೆ ಅವನ ಬ್ರಾಂಚ್ ಗಳಿಗೆ ಶಾಖೆಗಳಿಗೆ ಭೇಟಿ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ, ನೇರವಾಗಿ ಅವನ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆಯನ್ನ ಮಾಡ್ತೀವಿ. ಆ ರೀತಿಯಾಗಿ ತಂತ್ರಜ್ಞಾನ ಯುಕ್ತವಾಗಿಯೂ ಕೂಡ ಮ್ಯಾಮ್ಕೋಸ್ ಹೆಚ್ಚು ಪ್ರಗತಿಯನ್ನ ಸಾಧಿಸಿದೆ. ಮಹೇಶ್ ಅವರು, ತಾವು ಉಪಾಧ್ಯಕ್ಷರಾಗಿ ನಮ್ಗೆ ಕೇಳೋರು ಹೇಳಲೇಬೇಕು. ಇತ್ತೀಚಿನ ದಿನದಲ್ಲಿ ನಾನು ಒಂದು ಮಾರ್ಕೆಟ್ಗೆ ಅಡಿಕೆಯನ್ನು ತಂದಿರ್ತೀನಿ. ತಂದಂತ ಸಮಯದಲ್ಲಿ ಆ ದಿವಸ ಏನೋ ಮಾರ್ಕೆಟ್ ನನಗೆ ಬೇಕಾದಂತ ರೇಟು ಸಿಕ್ಕಿರೋದಿಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ ನಾನು ಮನೆಗೆ ತಗೊಂಡೋಗೋ ವ್ಯವಸ್ಥೆ ಆಗಬಾರದು. ಅಲ್ಲೇ ಇಟ್ಟು ಎರಡು ವಾರನೋ ಒಂದು ವಾರನೋ ಬಿಟ್ಟು ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇದ್ದೀರಾ? ಖಂಡಿತವಾಗಿ ಎರಡು ಮೂರು ವಾರ ಅಲ್ಲ, ನಮ್ಮಲ್ಲಿ ವರ್ಷ ಪೂರ್ತಿ ಅಡಿಕೆಯನ್ನ ಮಾರಾಟದ ಗೋದಾಮಿನ ವ್ಯವಸ್ಥೆಯನ್ನ ನಾವು ಎಲ್ಲ ಭಾಗದ ರೈತರಿಗೂ ನಾವು ಒದಗಿಸಿದೀವಿ. ನಾವು ಜೊತೆಯಲ್ಲಿ ಅವನಿಗೆ ಅಡಿಕೆ ಧಾರಣೆ ಬರದ ಇದ್ದಾಗಲೂ ಕೂಡ ಅವನಿಗೆ ಮುಂಗಡವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಅವತ್ತಿನ ಧಾರಣೆಯ 60% ಅಷ್ಟು ನಾವು ಮುಂಗಡವನ್ನು ಕೊಡುತ್ತೇವೆ. ಅವನಿಗೆ ಸಮಾಧಾನಕರವಾದ ಧಾರಣೆಯನ್ನು ಸಿಗಲಿವರೆಗೂ ಕೂಡ ನಾವು ಅಡಿಕೆಯನ್ನು ವ್ಯಾಪಾರವನ್ನು ಮಾಡೋದಕ್ಕೆ ಹೇಳೋದಿಲ್ಲ. ಅವನಿಗೆ ಸಮಾಧಾನಕರವಾದಂತಹ ಸಂದರ್ಭದಲ್ಲಿ ನನ್ನ ಬೆಳೆಗೆ ನನ್ನ ಮಾರುಕಟ್ಟೆ ಸಿಕ್ಕಿದೆ ಅಂತ ಅವನಿಗೆ ತೃಪ್ತಿದಾಯಕ ಆದಾಗ ಅಡಿಕೆ ಆ ರೈತ ಅಡಿಕೆಯನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ಒಂದು ವರ್ಷದವರೆಗೆ ಗೋಡನ್ನಿನಲ್ಲಿ ಯಾವುದೇ ಬಾಡಿಗೆಯನ್ನು ಅವನಿಗೆ ವಿಧಿಸ್ತಾ ಇಲ್ಲ. ಒಂದು ವರ್ಷದ ನಂತರದಲ್ಲಿ ಅವನಿಗೆ ಮೂಟೆಗೆ 10 ರೂಪಾಯಿ ಅಂತೆ ಬಾಡಿಗೆಯನ್ನು ಹಾಕ್ತೇವೆ. ಆ ಸಂದರ್ಭದಲ್ಲೂ ಕೂಡ ಧಾರಣೆಯನ್ನು ಅವನಿಗೆ ಸಮಾಧಾನಕರವಾದಂತಹ ಸಂದರ್ಭದಲ್ಲಿ ಅಡಿಕೆಯನ್ನು ಮಾರುಕಟ್ಟೆಗೆ ಮಾರಾಟ ಮಾಡ. ಇದು ನಿಜಕ್ಕೂ ನಮ್ಮ ಅಡಿಕೆ ಬೆಳೆಗಾರರಿಗೆ ತಾವು ಮಾಡ್ತಾ ಇರುವಂತಹ ಒಂದು ದೊಡ್ಡ ಸೌಲಭ್ಯ ಅಂತ ಹೇಳಬೇಕು. ಯಾಕೆಂತಂದ್ರೆ ಹಿಂದಿನ ಒಂದು ಕಾಲದಲ್ಲಿ ನಾವು ನೋಡ್ತಾ ಇದ್ದಾಗೆ ಮಾರ್ಕೆಟ್ಗೆ ಅಡಿಕೆ ತರ್ತಾ ಇದ್ದ, ಅವನಿಗೆ ಯಾವ ಧಾರಣೆ ಸಿಕ್ಕಿದ್ರು ಕೊಟ್ಟು ಬಿಟ್ಟು ಹೋಗ್ಬೇಕಿತ್ತು. ಆದ್ರೆ ಇಲ್ಲಿ ನೀವು ಮುಂಗಡವಾಗಿ ಕೊಡೋ ಹಣ ಇದೆಯಲ್ಲ, ಅವನಿಗೆ ಆದೇಶ ತಂದಿದ್ದಕ್ಕೆ ಏನು ಸಮಸ್ಯೆ ಆಗೋದೇ ಇಲ್ಲ. ಹೀಗಿದ್ದಾಗ ಶ್ರೀಕಾಂತ್ ಬರೆಯವರು ಎಷ್ಟು ಬೆಳೆ ಅಂದ್ರೆ ಮಾರಾಟಗಾರರಿಂದ ತಾವು ಒಂದು ವರ್ಷದಲ್ಲಿ ಟರ್ನ್ ಓವರ್ ಮಾಡ್ತಾ ಇರುವಂತದ್ದು? ನಾವು ವರ್ಷಕ್ಕೆ ಸರಿಸುಮಾರು ನಮ್ಮ ನೇರ ಖರೀದಿ ಕೇಂದ್ರ ಮತ್ತು ನಮ್ಮ ಎಲ್ಲಾ ಬ್ರಾಂಚ್ಗಳಲ್ಲಿ 13 ಶಾಖೆಗಳು ಸೇರಿದಂತೆ ಸರಿಸುಮಾರು 330,000 ಮೂಟೆಗಳನ್ನ ನಮ್ಮಲ್ಲಿ ಮಾರಾಟ ಆಗ್ತದೆ. ಸರಿಸುಮಾರು ನಾವು 1,200 ರಿಂದ 1,300 ಕೋಟಿಯಷ್ಟು ವಹಿವಾಟನ್ನ ವರ್ಷವೊಂದಕ್ಕೆ ಮಾಡ್ತಾ ಇದ್ದೇವೆ. ಇಲ್ಲಿ ವಹಿವಾಟು ಹೆಚ್ಚಾಗ್ತಿರೋದು ಅಂತಂದ್ರೆ ಅರ್ಥ ಅಡಿಕೆ ಬೆಳೆಗಾರರಿಗೆ ಅದರ ಪ್ರಯೋಜನ ಸಿಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅರ್ಥ. ಇಲ್ಲಿ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವಹಿವಾಟು ಅಂತಂದ್ರೆ ಇಲ್ಲಿ ನಮ್ಮ ಸದಸ್ಯ ನಮ್ಮಲ್ಲಿ ಅಡಿಕೆಯನ್ನ ಹಾಕಿದ್ರೆ ಒಟ್ಟು ಮೊತ್ತ ಏನಾಗ್ತದೆ ಅದ್ರ ಮೇಲೆ 0.13 ಬೋನಸ್ ಅನ್ನು ಸಹಿತ ನಾವು ಸದಸ್ಯನಿಗೆ ಕೊಡ್ತಾ ಇದೀವಿ. ಅಂದ್ರೆ ಹೆಚ್ಚು ವಹಿವಾಟನ್ನ ಮಾಡಿದ್ರೆ ಹೆಚ್ಚು ಹಣವನ್ನ ಮತ್ತೆ ಅವನ ಖಾತೆಗೇನೆ ವಾಪಸ್ ಕೊಡ್ತಕ್ಕಂತ ಕೆಲಸ 0.13% ಅಷ್ಟು ಬೋನಸ್ ಅನ್ನು ಕೂಡ ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ಅರ್ಥದಲ್ಲಿ ತಮ್ಮದು ಈ ಒಂದು ಮಲೆನಾಡಿನ ಅಡಿಕೆಯ ಬೆಳೆಗಾರರ ಮಾರಾಟ ಸಹಕಾರ ಸಂಘ ಆದ್ರೂ ಕೂಡ ನಮ್ಮ ಬೆಳೆಗಾರರಿಗೆ ಬೆಳೆಯುವಂತಹ ಯಾರ್ಯಾರು ರೈತರಿದಾರೋ ಅವರಿಗೆ ಬ್ಯಾಂಕಿಂಗ್ ಸೌಲಭ್ಯ ಕೊಡ್ತಾ ಇದ್ದೀರಿ, ವಿಮಾ ಸೌಲಭ್ಯವನ್ನ ಕೊಡ್ತಾ ಇದ್ದೀರಿ, ತಂತ್ರಜ್ಞಾನವನ್ನ ಒದಗಿಸ್ತಾ ಇದ್ದೀರಿ, ತರಬೇತಿಯನ್ನ ಕೊಡ್ತಾ ಇದ್ದೀರಿ, ಬೆಳೆಯ ಬೆಳೆಯುವ ಕ್ರಮದ ಬಗ್ಗೆನೂ ಹೇಳ್ತಾ ಇದ್ದೀರಿ, ಮಾರ್ಕೆಟ್ನ ವೇರಿಯೇಷನ್ ಬಗ್ಗೆನೂ ಹೇಳ್ತಾ ಇದ್ದೀರಿ. ಆಗಾಗ ತರಬೇತಿ ಶಿಕ್ಷಣ ಅದರೊಟ್ಟಿಗೆ ಹಲವಾರು ರೀತಿಯ ಪುರಸ್ಕಾರ ಮತ್ತು ವಿಶೇಷವಾದಂತಹ ತಂತ್ರಜ್ಞಾನದ ಸೌಲಭ್ಯ ಇವನ್ನೆಲ್ಲವನ್ನ ನಮ್ಮ ಬೆಳೆಗಾರರಿಗೆ ಅದರಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ತಮ್ಮ ಒಂದು ಮೆಂಬರ್ಶಿಪ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಬೆಳೆಗಾರನಿಗೆ ಏನಾದ್ರು ಕಂಡೀಷನ್ ಹಾಕ್ತೀರಾ? ಬೆಳೆಗಾರನಿಗೆ ಕಂಡೀಷನ್ಸ್ ಅಂತಂದ್ರೆ ಮೊದಲನೇದಾಗಿ ಅವನು ಅಡಿಕೆ ಬೆಳೀತಕ್ಕಂತ ರೈತ ಆಗಿರಬೇಕು, ಅವನು RTCಯನ್ನ ಹೊಂದಿರಬೇಕು, ಅದರಲ್ಲಿ ಅಡಿಕೆ ಬೆಳೆ ಬರಬೇಕು, ಅಥವಾ ಈಗ ನಾವು ಕಾಳುಮೆಣಸನ್ನು ಸೇರಿಸಿದೀವಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಬ್ಬ ರೈತ ತಾನು ಏನು ಕಾಳುಮೆಣಸನ್ನ ಬೆಳಿಬಹುದು ಅಥವಾ ಅಡಿಕೆಯನ್ನ ಬೆಳಿಬಹುದು, ಯಾವುದು ಬೆಳೆದ್ರೂ ಕೂಡ ಮ್ಯಾಮ್ಕೋಸ್ ನಲ್ಲಿ ಒಂದು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಸಿಗುವ ರೀತಿಯಲ್ಲಿ ಇದನ್ನ ವ್ಯವಸ್ಥಿತವಾಗಿ ನಾವು ಮಾಡಿದೀವಿ. ಹಾಗಾಗಿ ಇದು ರೈತರಿಗೆ ಅನುಕೂಲ. ಒಂದು ಮಹೇಶ್ ಅವರು, ಹಾಗಾದ್ರೆ ತಾವು ಉಪಾಧ್ಯಕ್ಷರಾಗಿ ಹೇಳಬೇಕು, ಯಾಕೆಂತಂದ್ರೆ ಅಧ್ಯಕ್ಷರು DC ಅವರು ಇರ್ತಾರೆ, ಉಪಾಧ್ಯಕ್ಷರಾಗಿ ಕಾರ್ಯಚಟುವಟಿಕೆಗಳನ್ನ ತಾವು ನಡೆಸ್ತಾ ಇರ್ತೀರಿ, ಹಾಗೇನೆ ವ್ಯವಸ್ಥಾಪಕ ನಿರ್ದೇಶಕರು ತಾವಿಬ್ಬರ ನೇತೃತ್ವದಲ್ಲಿ ಈ ಮ್ಯಾಮ್ಕೋಸ್ ನಡೀತಾ ಇರೋದ್ರಿಂದ ಎಷ್ಟು ಎಕರೆ ಜಾಗ ಇರಬೇಕು? ಯಾಕಂದ್ರೆ ಅವರು ಇಂತಿಷ್ಟು ಎಕರೆ ಅಡಿಕೆ RTCಯನ್ನು ಹೊಂದಿರಬೇಕು ಅಂತಂದ್ರೆ ಒಂದು ಕಾಲು ಗುಂಟೆಯಲ್ಲಿ ಬೆಳಿತೀನಪ್ಪ? ಒಳ್ಳೆಯ ಪ್ರಶ್ನೆ ಏನು ಕೇಳಿದಿರಿ. ಅಡಿಕೆ ಬೆಳೆಗಾರ ನಮ್ಮಲ್ಲಿ ಇದನ್ನು ಕಾರಣ ಇಷ್ಟೇ, RTC ಹೊಂದಿದ ಬೆಳೆಗಾರರ ಆಗಿರುತ್ತೆ. ಅಂದ್ರೆ RTCಯಲ್ಲಿ ಅಡಿಕೆ ಬೆಳೆ ಅಂತ ಇರಬೇಕು. ಅಡಿಕೆ ಬೆಳೆ ಇದಕ್ಕೆ ಲಿಮಿಟ್ ಏನಿಲ್ಲ. ನೀವು ಒಂದು ಗುಂಟೆ ರೈತರು ಕೂಡ ನಮ್ಮಲ್ಲಿ ಅಡಿಕೆ ಬೆಳೆ ನಮೂದಾಗಿದ್ರೆ ಅವನು ಕೂಡ ಸದಸ್ಯನಾಗ್ತಾರೆ. ನೀವು ಗಮನಿಸಬೇಕು, ನಮ್ಮ ಮ್ಯಾಮ್ಕೋಸ್ ನಲ್ಲಿ ವಿಶೇಷವಾಗಿ ಅತ್ಯಂತ ಸಣ್ಣ ಬೆಳೆಗಾರರಿಗೆ ಇದರ ಉಪಯುಕ್ತಿಯನ್ನು ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ನಿಮಗೆ ನಮ್ಮಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗದ ಷೇರ್ದಾರರೆ ನಮ್ಮಲ್ಲಿ ಜಾಸ್ತಿ ಇರೋವಂಥದ್ದು. ಭಾವನಾತ್ಮಕವಾಗಿ ಅವರ ಎಲ್ಲ ಚಟುವಟಿಕೆಯನ್ನು ಕೂಡ ಮ್ಯಾಮ್ಕೋಸ್ನಲ್ಲಿ ಅವರು ವ್ಯವಹಾರವನ್ನು ಮಾಡ್ತಾರೆ. ಷೇರುದಾರರು ಅಂತಂದ್ಬಿಟ್ರೆ ಅವ್ರು ಇಂತಿಷ್ಟು ಷೇರ್ ತಗೋಬೇಕು ಅಂತ ಏನಾದ್ರು ಕಂಪಲ್ಸರಿ ಇದೆಯಾ? ಏನಿಲ್ಲ. ಷೇರುದಾರರಿಗೆ 535 ರೂಪಾಯಿಯನ್ನು ಕಟ್ಟಿದ ಎಲ್ಲಾ ರೈತ ಸದಸ್ಯರು ನಮ್ಮಲ್ಲಿ ಷೇರುದಾರರಾಗಬಹುದು. ಅಂದ್ರೆ 535 ರೂಪಾಯಿ ಒಂದು ಷೇರಿನ ಬೆಲೆ, ಒಂದು ಷೇರಿನ ಬೆಲೆ. ಅವನು ಎಷ್ಟು ಷೇರ್ ಬೇಕಿದ್ರು ತಗೋಬಹುದಾ? 10,000 ಷೇರಿನ ಲಿಮಿಟ್ ಇಟ್ಟಿದೆ. ಆಮೇಲೆ ಸಾಲ ಸೌಲಭ್ಯವೂ ಅಷ್ಟೇ ಅವರಿಗೆ. ಅವರ ಆರ್ಥಿಕವಾದ RTC ಮತ್ತು ಅವರ ವ್ಯವಹಾರದ ಅನುಗುಣವಾಗಿ ಅವರಿಗೆ ಸಾಲವನ್ನು ಕೊಡ್ತೇವೆ. ಗರಿಷ್ಠ 2 ಲಕ್ಷದವರೆಗೂ ಕೂಡ ನಾವು ಕಟಾವು ಸಾಲ ಅಂತ ಹೇಳಿ ಕೊಡ್ತೇವೆ. ಅದನ್ನ RTC ಬೇಸ್ ಮೇಲೆ ಮತ್ತು ವ್ಯವಹಾರಿಕವಾಗಿ ಅವರಿಗೆ ಕೊಡಂತ ಸೌಲಭ್ಯವನ್ನು ಕೊಡಂತ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಹೊಸದಾಗಿ ಬೆಳೀತೀನಿ ಅಂತಂದ್ರೆ ಅದಕ್ಕೆ ಯಾವ ರೀತಿ ಅವಕಾಶ ಕೊಡ್ತ ತಮ್ಮ ಸದಸ್ಯತ್ವಕ್ಕೆ? ಅಡಿಕೆಯ ನಮೂದಾದ ನಂತರದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಸಹಜವಾಗಿ ನಿಮಗೆ ಕ್ರಾಪ್ ಬಂದ ಮೇಲಿನ ಮಾರುಕಟ್ಟೆಯನ್ನ ಈ ಸಂಸ್ಥೆ ಯೋಜನೆಯನ್ನು ಇಟ್ಟುಕೊಂಡು ಆ ಮಾನದಂಡವನ್ನು ಇಟ್ಟುಕೊಂಡು ಸದಸ್ಯರನ್ನು ಪರಿಗಣಿಸ್ತಾರೆ. ಅಂದ್ರೆ ಅವರು ಈಗ ನೆಟ್ಟು ಫಲ ಬಂದ ನಂತರದಲ್ಲಿ ಮಾತ್ರ ನಿಮ್ಮ ಸದಸ್ಯತ್ವವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲ, ಅವರ RTCಯಲ್ಲಿ 1 ಗುಂಟೆನೋ 10 ಗುಂಟೆಗೋ ಏನಾದ್ರೂ ಅಡಿಕೆ ಅಂತ ನಮೂದಾಗಿದ್ರೆ ಅದರ ವಿಸ್ತರಣೆಗೆ ತಾವು ಅವಕಾಶವನ್ನು ಕೊಡ್ತೀವಿ. ಇಷ್ಟೆಲ್ಲ ಕೇಳಿದ ನಂತರದಲ್ಲಿ ನಾನು ಒಬ್ಬ ಅಡಿಕೆ ಬೆಳೆಗಾರರಾಗಬೇಕು. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಶಿವಮೊಗ್ಗ ಸುತ್ತಮುತ್ತ ಯಾರನ್ನ ಕೇಳಿದ್ರು ಕೂಡ ಭತ್ತದ ಗದ್ದೆ ಹೋಗಿ ಅಡಿಕೆಯ ತೋಟ ಬರ್ತಾ ಇದೆ. ಸೊ ಅಡಿಕೆಗೆ ಆದಾಯ ಇರೋದ್ರಿಂದ ಬೆಳೆಗಾರರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇಂಥವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರು ಎಲ್ಲಿ ಸಂಪರ್ಕ ಮಾಡಬೇಕು? ನಮ್ಮಲ್ಲಿ ಬ್ರೋಚರ್ಗಳನ್ನ ರಿಲೀಸ್ ಮಾಡಿದೆ. ಮ್ಯಾಮ್ಕೋ ಸಂಸ್ಥೆಗೆ ಬಂದ್ರೆ ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡುತ್ತೇವೆ. ಅಂದ್ರೆ APMC ಆವರಣ, ಸಾಗರ ರಸ್ತೆ, ಶಿವಮೊಗ್ಗದಲ್ಲಿ ತಮ್ಮ ಒಂದು ಮ್ಯಾಮ್ಕೋಸ್ನ ಕಚೇರಿ ಇದೆ. ಎಲ್ಲ ತಾಲೂಕುಗಳಲ್ಲಿ ಬ್ರಾಂಚ್ಗಳಿದೆ. ಅಲ್ಲಿ ಎಲ್ಲೇ ಬಂದು ನೇರ ಖರೀದಿ ಕೇಂದ್ರಗಳಿದೆ. ಮ್ಯಾಮ್ಕೋಸಿನ ಬೋರ್ಡಿನ ಒಳಗಡೆಗೆ ಅವರು ಬಂದ್ರೆ ಅವರಿಗೆ ಎಲ್ಲ ತರದ ಮಾಹಿತಿಗಳನ್ನು ಕೂಡ ಕೊಡುವಂತದ್ದು ಆಗ್ತದೆ, ನಮ್ಮಲ್ಲಿ ನಡೀತದೆ. ಹಾಗಾದ್ರೆ ಶ್ರೀಕಾಂತ್ ಬರೆಯವರೇ, ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ರೈತನು ಒಂದು ಅರ್ಥದಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಜಗತ್ತನ್ನ ಕೈಯಲ್ಲಿ ಇಟ್ಕೊಂಡು ಆನ್ಲೈನ್ ಆಕ್ಟಿವಿಟಿಯನ್ನ ಮಾಡ್ತಿರೋದ್ರಿಂದ ತಮ್ಮ ಎಲ್ಲ ಚಟುವಟಿಕೆಯನ್ನು ವೆಬ್ಸೈಟ್ ನಲ್ಲಿ ತಿಳ್ಕೊತೀನಿ ಅಂತ ಹೇಳ್ತಾನಪ್ಪ. ಇದೆ ವೆಬ್ಸೈಟ್ ವ್ಯವಸ್ಥೆ, www.mamcos.info ಇರತಕ್ಕಂತ ಒಂದು www.mamcos ಅಂದ್ರೆ mamcos.info ಇರತಕ್ಕಂತ ವೆಬ್ಸೈಟ್ ಇದೆ. ವೆಬ್ಸೈಟ್ ನಲ್ಲಿ ಧಾರಣೆಯಿಂದ ಹಿಡಿದು ಸದಸ್ಯರಾಗುವ ಹಂತದಿಂದ ಹಿಡಿದು ಎಲ್ಲ ಅಡಿಕೆಗೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನ ನಾವು ಅದರಲ್ಲಿ ಇದು ಮಾಡ್ತೀವಿ. ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಲ್ಲ, ನಾನು ಫೋನ್ ಮಾಡ್ತೀನಪ್ಪ, ಫೋನ್ ಮಾಡೋದಿದ್ರೆ ದೂರವಾಣಿ ಮೂಲಕ ಸಹಿತ ಅಗತ್ಯವಾಗಿರತಕ್ಕಂತ ಮಾಹಿತಿಯನ್ನ ನಾವು ಕೊಡ್ತೀವಿ. ನಮ್ದು 0818250513 ಮತ್ತು 514 0818 ಇದು STD ಕೋಡ್ ಇದು. ಹೌದು, 250513 ಅಂದ್ರೆ 250513 ಇಲ್ಲ ಅಂತಂದ್ರೆ 250514 ಈ ಎರಡು ದೂರವಾಣಿಗೆ ಕಚೇರಿಯ ಸಮಯದಲ್ಲಿ ಫೋನ್ ಮಾಡಿದ್ರೆ ಸಹಿತ ನಾವು ಅಗತ್ಯವಾಗಿರ್ತಕ್ಕಂತ ಮಾಹಿತಿಯನ್ನ ಕೊಡ್ತೀವಿ. ಇಷ್ಟೆಲ್ಲ ಮಾಹಿತಿಯನ್ನ ಹೇಳಿದಿರಿ. ಮ್ಯಾಮ್ಕೋಸ್ ಸಂಬಂಧಪಟ್ಟ ಹಾಗೆ ಇನ್ನು ಬಹಳಷ್ಟು ತಾಂತ್ರಿಕ ವಿಷಯಗಳನ್ನು ಕೂಡ ತಿಳಿಸೋದಿದೆ. ಇನ್ನು ನಮ್ಮ ಈ ಸಿರೀಸ್ ನಲ್ಲಿ ಅಂದ್ರೆ ಸರಣಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗೋಣ. ತಾವಿಬ್ರು ಭಾಗವಹಿಸಿ ಮಾಹಿತಿಯನ್ನು ನೀಡಿ ಅಡಿಕೆ ಬೆಳೆಗಾರರಿಗೆ ಮ್ಯಾಮ್ಕೋಸ್ ವತಿಯಿಂದ ಏನೆಲ್ಲ ಸೌಲಭ್ಯ ಸಹಕಾರ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ನಿರಂತರವಾಗಿ ಕೊಡ್ತಾ ಹೋಗೋಣ ಅನ್ನೋ ಒಂದು ವಿಷಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ HS ಹೊಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ. ಇವರನ್ನ ಸಂದರ್ಶಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು SR ಭಟ್. ನಿರ್ಮಾಣ ಮಹೇಶ್ HM. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಹಸಿ ಮಡಿಕೆ ಅಡಿಯ ಹೊಂಬಾಣೆಯೊಳಗೆ ಬದುಕನು ಹೆಣೆಯುವ ರೈತ ಬಾಂಧವರೇ, ಇದೀಗ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಜೈವಿಕ ಗೊಬ್ಬರಗಳ ಮಹತ್ವ ಮತ್ತು ಅವುಗಳ ಉಪಯೋಗ ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ಡಾ ಎಸ್ ಎಂ ಸುಧಾಕರ್. ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾ ಶರಣಪ್ಪ ಅವರು ಇದ್ದಾರೆ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕೀಟಶಾಸ್ತ್ರ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಇಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಪ್ರಥಮವಾಗಿ ನಮ್ಮ ಜೊತೆ ಇವರು ಈ ಜೈವಿಕ ಗೊಬ್ಬರಗಳ ಮಹತ್ವ, ಜೈವಿಕ ಗೊಬ್ಬರಗಳು ಅಂದ್ರೆ ಏನು, ಜೈವಿಕ ಗೊಬ್ಬರಗಳಲ್ಲಿ ಎಷ್ಟು ಒಂದು ವಿಧಗಳಿದಾವೆ, ಇವು ಯಾವ ಪ್ರಮಾಣದಲ್ಲಿ ನಮ್ಮ ಬೆಳೆಗಳಿಗೆ, ಕೃಷಿ ಬೆಳೆ ಆಗಿರಲಿ ತೋಟಗಾರಿಕೆ ಬೆಳೆಗಳಾಗಿರಲಿ, ಇವುಗಳಿಗೆ ನಾವು ಯಾವ ಪ್ರಮಾಣದಲ್ಲಿ ಬಳಸಬೇಕು, ಮತ್ತೆ ಇದರ ಒಂದು ಲಭ್ಯತೆ ಬಗ್ಗೆ ಕೂಡ ಇವರು ನಮ್ಮ ಜೊತೆ ಇವತ್ತು ಮಾಹಿತಿ ಮಾಡಿಕೊಳ್ಳಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಡಾಕ್ಟರ್ ಶರಣಪ್ಪ ಅವರೇ, ಈ ಜೈವಿಕ ಗೊಬ್ಬರ ಅಂದ್ರೆ ಏನು, ನಮ್ಮ ರೈತರಿಗೆ ರೈತರ ಭಾಷೆಯಲ್ಲಿ ಅವರಿಗೆ ನಾವು ಈ ಒಂದು ವ್ಯಾಖ್ಯಾನ ಹೇಗೆ, ನೀವು ಒಬ್ಬ ವಿಜ್ಞಾನಿಯಾಗಿ ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಅವರಿಗೆ ವ್ಯಾಖ್ಯಾನ ಮಾಡ್ತೀರ ಜೈವಿಕ ಗೊಬ್ಬರ ಅಂದ್ರೆ ಏನಂತ? ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ಶರಣಪ್ಪ, ಸಹಾಯಕ ಪ್ರಾಧ್ಯಾಪಕರು ಕೀಟಶಾಸ್ತ್ರ ತಜ್ಞರು, ಈ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಸರ್, ಈ ಜೈವಿಕ ಗೊಬ್ಬರ ಅಂದ್ರೆ ಅಂತಂದ್ರೆ ಈ ಏನ್ ನಾವು ಈ ಟ್ರೈಕೋಡರ್ಮಾ, ಸೂಡೋಮೋನಸು, ವ್ಯಾಮು, ಅಜಟೋಬ್ಯಾಕ್ಟರ್, ಇವು ಪ್ರತಿ ಸಾವಯವ ಗೊಬ್ಬರ. ಇದು ಯಾವುದೇ ತರದ ಔಷಧಿ, ಸರ್ಕಾರಿ ಔಷಧಿ ಇಲ್ಲ. ಸೊ ಇದು ನಾವು ಯಾಕೆ ಮಾಡ್ತೀವಿ ಜೈವಿಕ ಗೊಬ್ಬರ ಅಂತಂದ್ರೆ, ಇವಾಗ ಇತ್ತೀಚಿಗೆ ರೈತರು ಏನ್ ಮಾಡಿದಾರೆ ಅಂತಂದ್ರೆ, ಯಾವುದೋ ಅಂಗಡಿ ಹೋಗ್ತಾರೆ, ಔಷಧಿನ ಸರ್ಕಾರಿ ಔಷಧಿ ತರ್ತಿದ್ದಾರೆ, ತಂದು ಎಲ್ಲಾ ಗದ್ದೆಗಳಿಗೆ ಸ್ಪ್ರೇ ಸಿಂಪರಣೆ ಮಾಡ್ತಿದ್ದಾರೆ. ಅದರಿಂದ ತೊಂದರೆಗಳು ನಮಗೂ ಆಗ್ತಿದೆ, ಹಾನಿ ಉಂಟು ಮಾಡ್ತಿದೆ, ಸುತ್ತಮುತ್ತ ನಮ್ದು ವಾತಾವರಣ ಪ್ರಾಬ್ಲಮ್ ಆಗ್ತಿದೆ, ಮತ್ತೆ ಪೊಲ್ಯೂಷನ್ ತೊಂದರೆ ಆಗ್ತಿದೆ. ಅದರಿಂದ ಮತ್ತೆ ಈ ರೆಸಿಡ್ಯೂ ಕಂಟೆಂಟ್ ಅನ್ನ ಈ ಭತ್ತ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅದರಲ್ಲಿ ಪ್ರತಿಯೊಂದು ಇಷ್ಟು ಪರ್ಸೆಂಟ್ ಮಿಲಿಗ್ರಾಮ್ ರೆಸಿಡ್ಯೂ ಅನಾಲಿಸಿಸ್ ಅಂತೂ ಇದ್ದೇ ಇರುತ್ತೆ. ಯಾವಾಗ ಗೊತ್ತಾಗುತ್ತಂದ್ರೆ, ನಾವು ಯಾವಾಗ ಸ್ಯಾಂಪಲ್ಸ್ ನ ತಕೊಂಡು ಹೋಗಿ ನಾವು ಅನಾಲಿಸಿಸ್ ನ ಚೆಕ್ ಮಾಡಿದ್ರೆ, ಪ್ರತಿ ಬೆಳೆಯಲ್ಲಿ, ಪ್ರತಿ ಫ್ರೂಟ್ಸ್ ಅಲ್ಲಿ, ಪ್ರತಿ ವೆಜಿಟೇಬಲ್ಸ್ ಅಲ್ಲಿ ಮಿಲಿಗ್ರಾಮ್ ರೆಸಿಡ್ಯೂ ಈ ಸರ್ಕಾರಿ ಗೊಬ್ಬರ ಪ್ರೆಸೆಂಟ್ ಇದ್ದೇ ಇರುತ್ತೆ. ನಮಗೆ ಇದು ನಾವು ಡೈಲಿ ಒಂದೊಂದರ ಪಾಯ್ಸನ್ ತಗೊಂಡಂಗೆ. ಆದ್ರೆ ಈ ಜೈವಿಕ ಗೊಬ್ಬರ ಅನ್ನೋದು ಇದು ಯಾವುದು ನಮಗೆ ತೊಂದರೆ ಮಾಡುವಂತದಿಲ್ಲ, ಮತ್ತೆ ಸುತ್ತಮುತ್ತ ವಾತಾವರಣ ಪ್ರಾಬ್ಲಮ್ ಆಗಲ್ಲ, ಮತ್ತೆ ಎನ್ವೈರನ್ಮೆಂಟ್ ನಮ್ಮ ಪೊಲ್ಯೂಷನ್ ಚೆನ್ನಾಗಿರುತ್ತೆ. ಇದು ಸಾವಯವ ಕೃಷಿ. ಸರ್, ಈ ಜೈವಿಕ ಗೊಬ್ಬರ ಅಂತಂದ್ರೆ ಇದನ್ನ ಹೇಗ್ ಹಾಕ್ಬೇಕು, ಹೇಗ್ ಅಪ್ಲೈ ಮಾಡಬೇಕು, ಮತ್ತೆ ಯಾವ ತರ ವಿಧಾನ, ಅದ್ರ ಉಪಯೋಗಗಳು ಏನು, ನಾನು ಒಂದು ಕಡೆಯಿಂದ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಸರ್, ಈ ಟ್ರೈಕೋಡರ್ಮಾ, ಸೂಡೋಮೋನಸು, ಅಜೋಟೋಬ್ಯಾಕ್ಟರು, ವ್ಯಾಮು, PSB, ಕಂಪೋಸ್ಟ್ ಕಲ್ಚರ್, ಸರ್, ಇವು ಏಳು ತರದ ಜೈವಿಕ ಗೊಬ್ಬರ ನಮ್ಮ ಕಾಲೇಜ್ ಅಲ್ಲಿ ನಾವು ತಯಾರು ಮಾಡ್ತೀವಿ. ಸರ್, ಇದರ ತಯಾರು ಮಾಡಿದ್ರೆ ಇದರ ಉಪಯೋಗಗಳನ್ನು ಏನಂತ ನಾನು ನಿಮ್ಗೆ ಹೇಳ್ತೀನಿ ಒಂದ್ ಕಡೆಯಿಂದ. ಸರ್, ಈ ಟ್ರೈಕೋಡರ್ಮಾ, ಸೂಡೋಮೋನಸು, ವ್ಯಾಮು, ಅಜೋಟೋಬ್ಯಾಕ್ಟರ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇದು ಹಾಕಿದ್ರೆ ಈ ಅಡಿಕೆ ಬೆಳೆಗಾರರಿದಾರಲ್ಲ, ಅಡಿಕೆ ಬೆಳೆಗಾರಿರ್ಬೋದು, ತರಕಾರಿ ಬೆಳೆಗಾರಿರ್ಬೋದು, ಯಾವುದೇ ತರದ ಬೆಳೆಗಳಾಗಿರ್ಬೋದು, ಅದಕ್ಕೆ ಈ ಬೀಜೋಪಚಾರ ಬೇರೆ ಒಂಥರ ಇದೆ, ಮತ್ತೆ ಸಿಂಪರಣೆ ಮಾಡೋದು ಒಂಥರ ಇದೆ. ಇದರಲ್ಲಿ ಮೂರು ವಿಧಾನ ಬರ್ತವೆ. ನಮ್ಮ ಮೂರು ವಿಧಾನ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸರ್. ಸರ್, ಫಸ್ಟ್ ಟ್ರೈಕೋಡರ್ಮಾ, ಸೂಡೋಮೋನಸು, ಅಜೋಟೋಬ್ಯಾಕ್ಟರ್, ವ್ಯಾಮು, PSB, ಕಂಪೋಸ್ಟ್ ಕಲ್ಚರ್, ಇವು ಐದು ತರದ ಜೈವಿಕ ಗೊಬ್ಬರ ನಾನು ಹೇಳ್ತೀನಿ. ಸರ್, ಇದು ಹೇಗಂತಂದ್ರೆ, ಇವು ಐದು ಜೈವಿಕ ಗೊಬ್ಬರ ಇದೆಯಲ್ಲ, ಈ ಐದು ಜೈವಿಕ ಗೊಬ್ಬರನ ಒಂದು ಟನ್ ತಿಪ್ಪೆ ಗೊಬ್ಬರ ಬರುತ್ತಲ್ಲ, ಈ ತಿಪ್ಪೆ ಗೊಬ್ಬರ ನಿಮ್ಮ ಹಳ್ಳಿ ಊರ ಕಡೆ ತಿಪ್ಪೆ ಗೊಬ್ಬರ ಬರುತ್ತೆ, ಆದ್ರೆ ಒನ್ ಟನ್ನಿಗೆ ಇವೆಲ್ಲ 2-2 kg, ಇವು ಏನ್ 5 ಹೇಳಿದೀನಲ್ಲ, ಇವು ಐದನ್ನ 2-2 kg ಒನ್ ಟನ್ ಅಲ್ಲಿ ಮಿಕ್ಸ್ ಮಾಡ್ಬೇಕು ಸರ್, ಚೆನ್ನಾಗಿ ಮಿಶ್ರಣೆ ಮಾಡಬೇಕು. ಈ ರೈತರು ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ, ಒಂದು ಟನ್ ತಿಪ್ಪೆ ಗೊಬ್ಬರಲ್ಲಿ ಮಿಕ್ಸ್ ಮಾಡಕ್ ಕಷ್ಟ ಆಗುತ್ತೆ, ಅಂತವ್ರು ಏನ್ ಮಾಡ್ತೀರಾ ಅಂತಂದ್ರೆ, ಒಂದು ಟನ್ ಅಲ್ಲಿ ಒಂದು ಕ್ವಿಂಟಲ್ ನ ಸಪರೇಟ್ ತಕೊಡ್ರಿ, ಐದನ್ನ ಮಿಕ್ಸ್ ಮಿಶ್ರಣೆ ಮಾಡ್ರಿ, ಚೆನ್ನಾಗಿ ಮಿಶ್ರಣೆ ಮಾಡಿ ಒಂದ್ ಕ್ವಿಂಟಲ್ ಅಲ್ಲಿ, ಆ ಒಂದ್ ಕ್ವಿಂಟಲ್ ಮಿಶ್ರಣೆ ಮಾಡಿದ್ನ ಹೋಗಿ ಈ ಐದು ಸೈಡ್ ನ ಒಂದ್ ಟನ್ಗೆ ಮಿಕ್ಸ್ ಮಾಡಿ, ಐದು ಈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬರುತ್ತಲ್ಲ, ನಾಲ್ಕು ಭಾಗ ಕಡೆ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಒಂದು ಮಿಕ್ಸ್ ಮಾಡಿದ್ರೆ, ಆ ಸೂಕ್ಷ್ಮಣ ಜೀವಿನ ಒಳಗಡೆ ತಿಪ್ಪೆ ಗೊಬ್ಬರದಲ್ಲಿ ಇಳ್ಕೊಂಡ್ ಬಿಡ್ತವೆ, ಮಲ್ಟಿಪ್ಲೈ ಒಂದರಿಂದ 10 ಆಗ್ಬೋದು, 100 ಆಗ್ಬೋದು, 200 ಆಗ್ಬೋದು, 300 ಆಗ್ಬೋದು, ಹಿಂಗ್ ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಮತ್ತೆ ರೈತ ಬಂದ್ರೆ ಇದು ನೆರಳಲ್ಲಿ ಮಾತ್ರ ಮಾಡಬೇಕು, ನೆರಳಲ್ಲಿ ಮಾಡಿದ್ರೆ ಸೂಕ್ಷ್ಮಣ ಜೀವಿ ಚೆನ್ನಾಗಿ ಬದುಕುತ್ತವೆ, ಬಿಸಿಲಲ್ಲಿ ಮಾಡಿದ್ರೆ ಏನಂದ್ರೆ ಸೂಕ್ಷ್ಮಣ ಜೀವಿ ಸಾಯ್ತಾ ಇರ್ತವೆ, ಹಾಗೆ ನೀವು ನೆರಳಲ್ಲಿ ಮಾಡಿದ್ರೆ ಸೂಕ್ಷ್ಮಣ ಜೀವಿ ಬೆಳೀತಾ ಇರ್ತವೆ. ನೀವು ಇದನ್ನ ಡೈಲಿ ಮಾಯಿಶ್ಚರ್ ನ ಮೇಂಟೈನ್ ಮಾಡ್ಬೇಕು, ಡೈಲಿ ನೀರನ್ನ ಸಿಂಪಡಿಸ್ತಾ ಇರ್ಬೇಕು. ಹಿಂಗ್ ಕೈಯಲ್ಲಿ ಹಿಂಗ್ ಮುಟ್ಟಿ ಹಿಡಿದ್ರೆ ಅದು ಗೊಬ್ಬರನ ಉಂಡೆ ಕಟ್ಟಂಗ್ ಆಗ್ಬೇಕು, ರವೆ ಉಂಡೆ ಹಂಗ್ ಕಟ್ತೀವಲ್ಲ ಆತರ ಹಿಂಗ್ ಮುಟ್ಟಿ ಮಾಡಿದ್ರೆ ಉಂಡಿ ತರ ಕಟ್ಟಬೇಕು, ಮತ್ತೆ ಹಿಂಗ್ ಹೊಡೆದ್ರೆ ಪುಡಿ ಆಗ್ಬೇಕು. ಆತರ ತೇವಾಂಶ ಇಡ್ಬೇಕು ನೀವು. ಆತರ ತೇವಾಂಶ ಇಟ್ಟಿದ್ರೆ ಮಲ್ಟಿಪ್ಲೈ ಆಗ್ತವೆ. ಈಗ ಏನ್ ಮಾಡ್ತೀರ ಅಂದ್ರೆ 10 ದಿವಸ ನೀವು ನೆರಳಲ್ಲೇ ಮಾಡ್ಬೇಕು. 10 ದಿವಸ ನೆರಳಲ್ಲಾದ್ಮೇಲೆ ನೀವು ಅದನ್ನ ಗದ್ದೆಗೆ ತಗೊಂಡ್ ಬನ್ನಿ. ನಿಮ್ದು ಅಡಿಕೆ ತೋಟ ಆಗಿರ್ಬೋದು, ತರಕಾರಿ ಬೆಳೆ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಪ್ರತಿಯೊಂದು ಯಾವ್ದೇ ತರದ ಬೆಳೆ ಇರಲಿ ಇದನ್ನ ನೀವು ಗದ್ದೆಗೆ ತಗೊಂಡ್ ಬಂದಿ. ಅಡಿಕೆ, ಈ ಅಡಿಕೆ ಹೇಳ್ತಿರೋದ್ ನಾನು, ಅಡಿಕೆಗೆ ಏನ್ ಮಾಡ್ತೀನಿ ಅಂದ್ರೆ 1 ಗಿಡಕ್ಕೆ 2 ಕೆಜಿ ನೀವು ಈ ಮಿಕ್ಸ್ ಮಾಡಿರ್ತೀರ 1 ಟನ್ದು ಅದನ್ನ 1-2 ಕೆಜಿ ಪ್ರತಿ ಗಿಡಕ್ಕೆ ಹಾಕ್ಬೇಕು ಸರ್. ಇದು ಹಾಕಾದ್ಮೇಲೆ ನೀವು ಡ್ರೆಂಚಿಂಗ್ ಮಾಡ್ಬೇಕು. ಡ್ರೆಂಚಿಂಗ್ ಮಾಡಿ ಕಂಪ್ಲೀಟ್ ಆಗಿ ನೀರ್ ಕಟ್ಬಿಟ್ಟಿದ್ರೆ ಅವಾಗ ಈ ಸೂಕ್ಷ್ಮಣ ಜೀವಿ ಸಂಜೆ ಟೈಮ್ ಮಾಡ್ಬೇಕು ಸರ್. ಇದು 6 ಗಂಟೆ ಮೇಲೆ ಮಾಡ್ಬೇಕು. ಅವಾಗ ವಾತಾವರಣ ತಂಪಾಗಿರುತ್ತೆ, ಭೂಮಿ ತಂಪಾಗಿರುತ್ತೆ, ಸ್ವಾಭಾವಿಕ ಯಾವುದು ಬಿಸಿಲಾಗಿರಲ್ಲ. ಸೂಕ್ಷ್ಮಣ ಜೀವಿ ಒಳ್ಳೆ ಟೈಮ್ ಅದು. ಮತ್ತೆ ಅದನ್ನ 12 ಅವರ್ಸ್ ಅಲ್ಲಿ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ತೀರಾ, ಡ್ರೆಂಚಿಂಗ್ ಮಾಡಿ ಕಂಪ್ಲೀಟ್ ಆಗಿ ಒಳಗಡೆ ಹೋಗುತ್ತೆ. ಅವಾಗಡೆ ಯಾವುದೇ ತರದ ರೋಗಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಒಳಗಡೆ ಕಂಪ್ಲೀಟ್ ಆಗಿ ಸತ್ತೋಗಿರುತ್ತೆ. ಮತ್ತೆ ಮಣ್ಣನ್ನ ಫಲವತ್ತಾಗಿಡುತ್ತೆ, ಮತ್ತೆ ಇಳುವರಿನು ಜಾಸ್ತಿ ಆಗಿರುತ್ತೆ. ನೀವು ಈ ಜೈವಿಕ ಗೊಬ್ಬರ ಹಾಕಿ ನೋಡಿ, ಮತ್ತೆ ಇದನ್ನು ಒಂದು ಎಕ್ಸ್ಪರಿಮೆಂಟ್ ಒಂದು ಪ್ಲಾಟ್ ಅಲ್ಲಿ ಮಾಡ್ಕೊಡ್ರಿ, ಇನ್ನೊಂದು ಇದು ಸಕ್ಕರೆ ಗೊಬ್ಬರ ಹಾಕಿ ನೋಡಿ. ಅವಾಗ ನಿಮಗೆ ಈ ಕಂಪ್ಯಾರಿಸನ್ ಗೊತ್ತಾಗ್ಬಿಡುತ್ತೆ, ಯಾವ್ದು ಇಳುವರಿ ಜಾಸ್ತಿ ಬರುತ್ತೆ ಮತ್ತೆ ಯಾವ್ದಲ್ಲಿ ಹುಳ ಕೀಟಗಳು ಜಾಸ್ತಿ ಇದೆ ಅಂತ ನಿಮಗೆ ಅವಾಗ ಗೊತ್ತಾಗ್ಬಿಡುತ್ತೆ. ಇದು ಹಾಕಿದ್ರಿಂದ ಭೂಮಿನೂ ತಂಪಾಗಿರುತ್ತೆ, ಇಳುವರಿ ಜಾಸ್ತಿ ಆಗಿರುತ್ತೆ, ರೈತ ಮಿತ್ರನು ಒಳಗಡೆ ಚೆನ್ನಾಗಿ ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಹಾಗೆ ಇದು ಕೊಟ್ಟಾದ್ಮೇಲೆ 1 ತಿಂಗಳು ಅಥವಾ 25 ದಿವಸ ನೀವು ಬಿಡ್ಬೇಕು ಸರ್. 25 ದಿವಸ ಬಿಟ್ಟಿದ್ರೆ ಏನಾಗುತ್ತೆ, ಯಾವ್ದು ಸರ್ಕಾರಿ ಇದು ಬಿಟ್ಟಾದ್ಮೇಲೆ ನೀವು ಯಾವ್ದು ಸರ್ಕಾರಿ ಗೊಬ್ಬರ ಕೊಡಂಗಿಲ್ಲ. ಈ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಒಳಗಡೆ ಸೂಕ್ಷ್ಮಣ ಜೀವಿ ಬಿಟ್ಟಿರ್ತಾರೆ, ಅದು ಕಂಪ್ಲೀಟ್ ಆಗಿ ಸತ್ತೋಗ್ಬಿಡ್ತವೆ. ಸೊ ನೀವು ಕೊಟ್ಟು ಯೂಸ್ ಆಗಲ್ದಂಗ ಆಗುತ್ತೆ. ಸೊ ಇದು ಜೈವಿಕ ಗೊಬ್ಬರ. ಈಗ ಇದರ ಒಂದು ಲಭ್ಯತೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೈತ ಬಾಂಧವರು ಏನ ಅವ್ರ ಜಮೀನಲ್ಲೇ ಏನು ತಯಾರು ಮಾಡ್ಕೊಂಡ್ಬಿಟ್ಟು ಉಪಯೋಗಿಸಬಹುದಾ, ಅಥವಾ ತಮ್ಮ ಒಂದು ಕೃಷಿ ವಿಸ್ತರಣಾ ಘಟಕದಿಂದ ಇಲ್ಲ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಇದು ಏನಾದರೂ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂತ ಏನಾದರೂ ವ್ಯವಸ್ಥೆ ಮಾಡಿದೀರಾ ಸರ್? ಇದು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ. ಇದು ಕತ್ತಲಗೆರೆಯಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಿದೀವಿ. ಸೊ ನಿಮಗೆ ಯಾವುದೇ ತರದ ನೀವು ಟ್ರೈಕೋಡರ್ಮಾ ಆಗಿರ್ಬೋದು, ಸೂಡಮೊನಾಸ್ ಆಗಿರ್ಬೋದು, ಮತ್ತೆ ಹೆಚ್ಚಿನ ಮಾಹಿತಿಗಾರಾಗಿರ್ಬೋದು, ಯಾವುದೇ ಸ್ಯಾಂಪಲ್ ಸ್ಪೆಸಿಮೆನ್ಸ್ ಏನೇ ತರದ ಬರಬೇಕಾದ್ರೆ ನೀವು ಆಫೀಸ್ ನ ವಿಸಿಟ್ ಮಾಡಿ, ಹಾಗೆ ಅದೇ ರೀತಿ ನೀವು ಹೋಗ್ಬೇಕಾದ್ರೆ ನೀವು ಟ್ರೈಕೋಡರ್ಮಾ ಸೂಡಮೊನಾಸ್ ನ ಇಲ್ಲಿಂದ ತಗೊಂಡೋಗ್ಬೋದು ಸರ್. ಈಗ ಈ ಒಂದು ಜೈವಿಕ ಗೊಬ್ಬರಗಳಲ್ಲಿ ಈಗ 4 ಪ್ರಮುಖವಾಗಿ 5 ಗೊಬ್ಬರಗಳ ಹೆಸರು ಹೇಳಿದ್ರಿ. ಇದರಲ್ಲಿ ಈಗ ಅಂತಂದ್ರೆ ಈಗ ಬೆಳೆವಾರು ಪ್ರಮಾಣಕ್ಕೆ ಬಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ಎಷ್ಟು ಪ್ರಮಾಣ ನಾವು ಕೊಡಬೇಕು, ಆಮೇಲೆ ವಾಣಿಜ್ಯ ಬೆಳೆಗಳಿಗೆ ಎಷ್ಟು ಪ್ರಮಾಣ, ಆಮೇಲೆ ಕೃಷಿ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದು ಈ ಬೀಜೋಪಚಾರ ಅಂತೀವಿ. ಈಗ 1 ಕೆಜಿ ಬೀಜ ಇರ್ಬೋದು, ಯಾವ್ದು ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಇದು ಬೀಜೋಪಚಾರ ಮಾಡ್ಬೇಕಾದ್ರೆ 200 ಗ್ರಾಮ್ ಕೊಡ್ಬೇಕು ಸರ್. ಈ ಟ್ರೈಕೋಡರ್ಮಾ ಸೂಡೋಮೊನಾಸ್ ಆಗ್ಲಿ 200 ಗ್ರಾಮ್ ಕೊಟ್ಟು ಮಿಕ್ಸ್ ಮಾಡಿ ಒಂದು 10 ಡೇಸ್ ಅದು ಚೆನ್ನಾಗಿ ಕ್ಲೋಸ್ ಮಾಡಿರ್ಬೇಕು ಸರ್. ಸೊ ಅದರಿಂದ ಏನು ಯಾವುದೇ ಬೀಜ, ಈಗ ನಾವು ಬೀಜೋಪಚಾರ ಮಾಡಿದ್ದು ಭತ್ತ ನಾಟಿ ಇದು ಹೋಗಿ ಬಿತ್ತನೆ ಮಾಡ್ತೀವಲ್ಲ, ಸೊ ಒಳಗಡೆ ಯಾವುದೇ ತರದ ತತ್ತಿ ಆಗಿರ್ಬೋದು, ಹುಳದ ತತ್ತಿ, ರೋಗ ಲಾರ್ವಾ ಆಗಿರ್ಬೋದು, ಮರಿ ಹುಳ ಆಗಿರ್ಬೋದು, ಅವಾಗ ಬೀಜನ ತಿನ್ನಕ ಬಂದ್ರೆ ಸತ್ತೋಗ್ಬಿಡ್ತಾವ ಸರ್. ಸೊ ಅವಾಗ ಏನು ಸಮಸ್ಯೆ ಬರಲ್ಲ, ಮುಂದೆ ಚೆನ್ನಾಗಿ ಬೆಳೆ ಬರುತ್ತೆ, ಇಳುವರಿನ ಚೆನ್ನಾಗಿ ಆಗ್ತಾ ಇರುತ್ತೆ ಸರ್. ಇದು ಈಗ ಏಕದಳ ಬೀಜಗಳಾಗಿರ್ಬೋದು, ದ್ವಿದಳ ಬೀಜ ಆಗಿರ್ಬೋದು, ಹಂಗೆ ಈ ವೆಜಿಟೇಬಲ್ಸ್ ತರಕಾರಿಯಲ್ಲೂ ಈಗ ತರಕಾರಿ ಹೆಂಗ್ ಮಾಡ್ತೀವಿ, ಕೆಲವೊಬ್ಬರು ನೀರಿನ ಮುಖಾಂತರನು ಕೊಡ್ಬೋದು ಸರ್. ಇದು ಈ ಟ್ರೈಕೋಡರ್ಮಾ ಸೂಡೋಮೊನಾಸ್ ಇದೆಯಲ್ಲ, ಅದರಲ್ಲಿ ನಾನು 3 ವಿಧಾನ ಅಂತ ಹೇಳಿದ್ದೆ. ಆ 3 ವಿಧಾನ ಯಾವ ಅಂತಂದ್ರೆ, ಒಂದು ತಿಪ್ಪೆ ಗೊಬ್ಬರ ಜೊತೆ ಅಂತ ಹೇಳಿದ್ದೆ. ಇನ್ನೊಂದು ಏನಂತಂದ್ರೆ, ಇವಾಗ ಕೆಲವೊಬ್ರು ರೈತರು ಹೇಳ್ತಾರೆ ಸರ್ ನಮ್ಮ ಹತ್ರ ತಿಪ್ಪೆ ಗೊಬ್ಬರ ಇಲ್ಲ, ಏನ್ ಮಾಡ್ಬೇಕು ಅಂತ ಅವಾಗ ಹೇಳ್ತಾರೆ. ಅವಾಗ ನೀವು ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಿಮ್ಮ ಹತ್ರ 200 ಲೀಟರ್ ಡ್ರಮ್ ಇರುತ್ತೆ, 200 ಆಗಿರ್ಬೋದು, 500 ಲೀಟರ್ ಡ್ರಮ್ ಆಗಿರ್ಬೋದು, ಆ 200 ಲೀಟರ್ ಡ್ರಮ್ ಗೆ ಎಲ್ಲಾ 2-2 ಕೆಜಿ ಈ ಟ್ರೈಕೋಡರ್ಮಾ ಆಗಿರ್ಬೋದು, ಸೂಡೋಮೊನಾಸ್ ಆಗಿರ್ಬೋದು, ವ್ಯಾಮ್ ಆಗಿದ್ರು, ಅಜಿಥ್ರೋಬ್ಯಾಕ್ಟರ್ ಆಗಿರ್ಬೋದು, ಇವೆಲ್ಲ 2-2 ಕೆಜಿನ 200 ಲೀಟರ್ ಡ್ರಮ್ ಹಾಕ್ಬೇಕು ಸರ್. ಚೆನ್ನಾಗಿ ಮಿಕ್ಸ್ ಮಾಡಿ 20-25 ನಿಮಿಷ ಬಿಡ್ಬೇಕು ಸರ್. 25 ನಿಮಿಷ ಬಿಟ್ಟಾದ್ಮೇಲೆ ನೀವು ಪ್ರತಿ ಗಿಡಕ್ಕೆ 1-2 ಲೀಟರ್ ಕೊಡ್ಬೇಕು ಅಡಿಕೆಯಲ್ಲಿ. ಹಂಗೆ ಇದು ವೆಂಚೂರ್ ಮುಖಾಂತರ ಕೊಡ್ಬೋದು ಸರ್. ಈಗ ಡ್ರಿಪ್ ಮುಖಾಂತರ ಇರುತ್ತೆ, ಕೆಲವೊಬ್ರು ವೆಜಿಟೇಬಲ್ಸ್ ಇರ್ಬೋದು, ಮತ್ತೆ ಶುಗರ್ ಕೇನ್ ಆಗಿರ್ಬೋದು, ಇಂಥವ್ರೆಲ್ಲ ನೀವು ಡ್ರಿಪ್ ಮುಖಾಂತರ ಕೊಡ್ಬೋದು ಸರ್. ಈ ಡ್ರಿಪ್ ಮುಖಾಂತರ ಕೊಟ್ಟಿದ್ರೆ ಎಲ್ಲ ಮಿಕ್ಸ್ ಮಾಡಿ 1 ಎಕರೆ 5 ಡ್ರಮ್ ಅಥವಾ 3 ಡ್ರಮ್ ಬೇಕಾಗುತ್ತೆ. ಇವೆಲ್ಲ 5 ಪ್ರಾಡಕ್ಟ್ ನ ಮಿಕ್ಸ್ ಮಾಡಿ ಕೊಟ್ಟಿದ್ರೆ ಕಂಟ್ರೋಲ್ ಆಗುತ್ತೆ ಸರ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಸರ್. ನಿಮ್ದಿಗೆ ಯಾವುದೇ ತರದ ರೋಗ ಇರಲಿ, ಕೀಟಗಳು ಇರಲಿ, ಯಾವುದೇ ತರ ಸಮಸ್ಯೆಗಳಿರ್ಬೋದು, ನೀವು ಸ್ಪೆಸಿಮೆನ್ಸ್ ತಂದು ಇಲ್ಲಿ ನೀವು ವಾಟ್ಸ್ಆಪ್ ಮುಖಾಂತರ ಸ್ಪೆಸಿಮೆನ್ಸ್ ಕಳಿಸಿದ್ರೆ ನಿಮಗ ಸಲಹೆಯನ್ನು ನೀಡ್ತೀನಿ. ನನ್ನ ಫೋನ್ ನಂಬರ್ ತಗೊಳ್ರಿ, 7411970759. ಇನ್ನೊಂದು ನಂಬರ್ 7892318994. ಧನ್ಯವಾದಗಳು. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಶರಣಪ್ಪ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲ್ಗೆರೆ. ಇವರಿಂದ ಏನು ಈ ಜೈವಿಕ ಗೊಬ್ಬರಗಳ ವಿವಿಧ ರೀತಿಯ ಜೈವಿಕ ಗೊಬ್ಬರಗಳು ಯಾವ ರೀತಿಯಿಂದ ನಾವು ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಯಾವ ಬೆಳೆಗಳಿಗೆ ಬಳಸಬೇಕು, ಆಮೇಲೆ ಇದು ಲಭ್ಯತೆಗೆ ಬಂದ್ರೆ ಎಲ್ಲಿ ಸಿಗುತ್ತೆ ಏನು ಅಂತ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೇಳಿದ್ರಲ್ವಾ. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481527600. ಇನ್ನೊಮ್ಮೆ ಕೇಳಿ, 9481572606. ಇದುವರೆಗೂ ಜೈವಿಕ ಗೊಬ್ಬರಗಳ ಮಹತ್ವ ಮತ್ತು ಅವುಗಳ ಉಪಯೋಗ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಒಂದು ಪರಿಸರ ಗೀತೆ ಕೇಳೋಣ ರೈತ ಬಾಂಧವರೇ. ಕಡಿ ಬೇಡ ನಡ ನಡ ತಮ್ಮ, ಗಿಡ ನೆಟ್ಟು ನೋಡ. ಬೇಡ ಬೇಡ ತಮ್ಮ, ಮರ ಕಡಿ ಬೇಡ, ನಡ ನಡ ತಮ್ಮ, ಗಿಡ ನೆಟ್ಟು ನೋಡ. ನೆರಳ ನೀಡುವುದು ಫಲವ ಕೊಡುವುದು, ನೆರಳ ನೀಡುವುದು ಫಲವ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು. ಬೇಡ ಬೇಡ ತಮ್ಮ, ಮರ ಕಡಿ ಬೇಡ, ನಡ ನಡ ತಮ್ಮ, ಗಿಡ ನೆಟ್ಟು ನೋಡ. ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಹುಡಕೆ ಕೊಡಲಿಯ ಪೆಟ್ಟಾಕ. ತಂಗಾಳಿಯ ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಬುಡಕೆ ಕೊಡಲಿಯ ಪೆಟ್ಟಾಕ, ಬುಡಕೆ ಕೊಡಲಿಯ ಪೆಟ್ಟಾಕ, ಬುಡಕೆ ಕೊಡಲಿಯ ಪೆಟ್ಟಾಕ. ಬೇಡ ಬೇಡ ತಮ್ಮ, ಮರ ಕಡಿ ಬೇಡ, ನಡ ನಡ ತಮ್ಮ, ಗಿಡ ನೆಟ್ಟು ನೋಡ. ಗಿಡ ಹರಿದ ಬಳ್ಳಿಯ ಹರಿದ ಬರಿದಾದ ಭೂಮ್ಯಾತ ಹಸು ಕಂದನ ಕೊರಳ ಒಡಲಲ ಹಿಸುಕಿ ಕೊಲ್ಲುವ ಮನಸ್ಯಾಕ ಮಾನವ ನೀತಿಯ ಮರತ್ಯಾಕ ಗಿಡವನು ಮುರಿದ ಬಳ್ಳಿಯ ಹರಿದ ಬರಿದಾದ ಭೂಮ್ಯಾಕ ಹಸು ಕಂದನ ಕೊರಳ ಒಡಲಲ ಹಿಸುಕಿ ಕೊಲ್ಲುವ ಮನಸ್ಯಾಕ ಮಾನವ ನೀತಿಯ ಮರತ್ಯಾಕ ಮಾನವ ನೀತಿಯ ಮರತ್ಯಾಕ ಮಾನವ ನೀತಿಯ ಮರತ್ಯಾಕ ಬೇಡ ಬೇಡ ತಮ್ಮ ಮರಕಡಿ ಬೇಡ ನಡ ನಡ ತಮ್ಮ ಗಿಡ ನೆಟ್ಟು ನೋಡ ಬೇಡ ಬೇಡ ತಮ್ಮ ಮರಕಡಿ ಬೇಡ ನಡ ನಡ ತಮ್ಮ ಗಿಡ ನೆಟ್ಟು ನೋಡ ನೆರಳ ನೀಡುವುದು ಫಲವ ಕೊಡುವುದು ನೆರಳ ನೀಡುವುದು ಫಲವ ಕೊಡುವುದು ಮಳೆಯ ಸೆಳೆಯುವುದು ಸಿರಿ ಬೆಳೆಯ ಕೊಡುವುದು ಮಳೆಯ ಸೆಳೆಯುವುದು ಸಿರಿ ಬೆಳೆಯ ಕೊಡುವುದು ಬೇಡ ಬೇಡ ತಮ್ಮ.